ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಟ್ಸ್ಮನ್ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ. ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಹೊಸಪೇಟೆ ಶ್ರೋತೃಗಳೇ, ಇದೀಗ ಪ್ರಸ್ತುತವಿದೆ ಕಾರ್ಯಕ್ರಮ ಗ್ರಾಮಾಂತರಂಗ. ರೈತ ಬಂಧುವರಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಹಾಗೆಯೇ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಂಧುವರಿ ಇಂದಿನ ಈ ಕಾರ್ಯಕ್ರಮದಲ್ಲಿ ರೈತರಿಗೆ ಸಲಹೆ ಮತ್ತು ರೈತ ಗೀತೆಗಳು ಪ್ರಸಾರವಾಗಲಿವೆ. ಹಾಗಾದರೆ ಬನ್ನಿ ಕಾರ್ಯಕ್ರಮದ ಆರಂಭಕ್ಕೆ ಆಲಿಸೋಣ ರೈತರಿಗೆ ಸಲಹೆಗಳನ್ನು. ಮಣ್ಣು ಪರೀಕ್ಷೆ ಮಾಡುವುದರಿಂದ ಮಣ್ಣಿನಲ್ಲಿ ಸಸ್ಯಗಳ ಉತ್ತಮ ಬೆಳವಣಿಗೆಗೆ ಅಗತ್ಯವಿರುವ ಪೋಷಕಾಂಶ ಪೂರೈಕೆ ಸಾಮರ್ಥ್ಯವನ್ನು ಅಳೆಯಬಹುದಾಗಿದೆ. ಈ ಪರೀಕ್ಷೆಯಿಂದ ನಿರ್ದಿಷ್ಟ ಇಳುವರಿಗೆ ನೀಡಬೇಕಾದ ಪೋಷಕಾಂಶಗಳ ಪ್ರಮಾಣವನ್ನು ತಿಳಿಯಬಹುದು. ಯಾವುದೇ ಒಂದು ಗ್ರಾಮ ತೆಗೆದುಕೊಂಡರೆ ಯಾವುದೇ ಬೆಳೆಯಲ್ಲಿ ಹೊಲದಿಂದ ಹೊಲಕ್ಕೆ ಇಳುವರಿ ವ್ಯತ್ಯಾಸ ಇದ್ದೇ ಇರುತ್ತೆ. ಇದನ್ನೇ ಪೋಷಕಾಂಶಗಳ ಪೂರೈಕೆ ಸಾಮರ್ಥ್ಯ ಅಂತ ಹೇಳಬಹುದು. ಮಣ್ಣು ಪರೀಕ್ಷೆ ಮಾಡಿದಾಗ ಪೋಷಕಾಂಶಗಳ ಪ್ರಮಾಣ ಮಾತ್ರ ತಿಳಿದು ಬರುತ್ತೆ, ಆದರೆ ಅವುಗಳ ಪೂರೈಕೆಯು ಮಣ್ಣಿನ ಭೌತಿಕ ಹಾಗೂ ಜೈವಿಕ ಗುಣಧರ್ಮಗಳ ಆಧಾರದ ಮೇಲೆ ನಿಂತಿರುತ್ತೆ. ಅದಕ್ಕಾಗಿ ಪ್ರಯೋಗಾಲಯಕ್ಕೆ ಮಣ್ಣು ಪರೀಕ್ಷೆಗೆ ಹೊಲದ ಮಣ್ಣಿನ ಮಾದರಿ ನೀಡಿದಾಗ ಈ ಮೂರು ಅಂಶಗಳ ಪರೀಕ್ಷೆ ಮಾಡುವಂತೆ ಕೇಳುವುದು ಅಗತ್ಯ. ಮಣ್ಣು ಸದಾ ವಾತಾವರಣದ ಬದಲಾವಣೆಗೆ ಒಳಪಟ್ಟಿರುತ್ತೆ, ಆದರೂ ಅದರ ಗುಣಗಳು ಒಮ್ಮಿಂದೊಮ್ಮೆಲೆ ಏರುಪೇರಾಗುವುದಿಲ್ಲ. ತನ್ನ ಮಟ್ಟವನ್ನು ಸದಾ ಕಾಯ್ದುಕೊಳ್ಳುವ ಸಾಮರ್ಥ್ಯವನ್ನು ಮಣ್ಣು ಹೊಂದಿದೆ. ಒಮ್ಮೆ ಮಣ್ಣು ಪರೀಕ್ಷೆ ಮಾಡಿಸಿ ಅದರ ವರದಿಯ ಆಧಾರದ ಮೇಲೆ ಹಲವಾರು ವರ್ಷಗಳು ಗೊಬ್ಬರ ಪೂರೈಕೆ ಮಾಡಬಹುದಾದರೂ 2-3 ವರ್ಷಗಳಿಗೊಮ್ಮೆ ಮಣ್ಣು ಪರೀಕ್ಷೆ ಮಾಡಿಸುವುದು ಒಳ್ಳೆಯದು. ಸಾಮಾನ್ಯವಾಗಿ ಹಿಂದಿನ ಬೆಳೆಯು ಪೋಷಕಾಂಶಗಳನ್ನು ತೆಗೆದುಕೊಳ್ಳುವ ಪ್ರಮಾಣದ ಮೇಲೆ ಮಳೆಯ ನೀರಿನಿಂದ ಪೋಷಕಾಂಶವು ಕೊಚ್ಚಿ ಅಥವಾ ಬಸಿದು ಹೋಗುವುದರ ಮೇಲೆ ಹಾಗೂ ರಾಸಾಯನಿಕ ಮತ್ತು ಸಾವಯವ ಗೊಬ್ಬರ ಪೂರೈಕೆ ಮಾಡುವುದರ ಮೇಲೆ ಮಣ್ಣಿನಲ್ಲಿ ಪೋಷಕಾಂಶಗಳ ಲಭ್ಯತೆಯು ಅವಲಂಬಿತವಾಗಿರುತ್ತದೆ. ಯಾವುದೇ ಬೆಳೆಯ ಬೀಜ ಬಿತ್ತುವ ಮುನ್ನ ಮಣ್ಣಿನಲ್ಲಿ ಪೋಷಕಾಂಶಗಳ ಲಭ್ಯತೆಯ ಪ್ರಮಾಣವನ್ನು ಅಳೆಯಬೇಕಾಗುತ್ತೆ. ಪೋಷಕಾಂಶಗಳ ಸಮತೋಲನ ಪೂರೈಕೆಗೆ ಮಣ್ಣು ಪರೀಕ್ಷೆ ತುಂಬ ಅಗತ್ಯ. ಮಣ್ಣು ಪರೀಕ್ಷೆಯಿಂದ ಲಭ್ಯತೆಯ ಪ್ರಮಾಣವನ್ನು ಅಳೆದು ಕಡಿಮೆ, ಮಧ್ಯಮ ಹಾಗೂ ಹೆಚ್ಚು ಎಂದು ವರ್ಗೀಕರಣ ಮಾಡಲಾಗುತ್ತೆ. ಮಣ್ಣಿನಲ್ಲಿ ಕೊರತೆ ಇರುವ ಪೋಷಕಾಂಶವನ್ನು ಶಿಫಾರಸಿಗಿಂತ ಹೆಚ್ಚು ನೀಡಬೇಕಾಗುವುದು. ಮಣ್ಣಿನಲ್ಲಿ ಪೋಷಕಾಂಶವು ಹೆಚ್ಚು ಇದ್ದರೆ ಶಿಫಾರಸಿಗಿಂತ ಕಡಿಮೆ ನೀಡಬೇಕಾಗುತ್ತದೆ. ಮಧ್ಯಮ ಇದ್ದರೆ ಬೆಳೆಗಳ ಪುಸ್ತಕದಲ್ಲಿ ನೀಡಿರುವ ಶಿಫಾರಸಿನಷ್ಟೇ ನೀಡಬೇಕಾಗುತ್ತದೆ. ಇದರಿಂದ ಪೋಷಕಾಂಶಗಳ ಸಮತೋಲನ ಸಾಧ್ಯವಾಗುತ್ತದೆ. ಯಾವುದೇ ಸಮಯದಲ್ಲಿ ಯಾವುದೇ ಸ್ಥಿತಿಯಲ್ಲಿ ಮಣ್ಣಿನ ಮಾದರಿ ತೆಗೆದು ಆ ಸಮಯದಲ್ಲಿ ಲಭ್ಯ ಇರಬಹುದಾದಂಥ ಪೋಷಕಾಂಶಗಳ ಪ್ರಮಾಣವನ್ನು ಅಳೆಯಬಹುದು. ಆದರೆ ಮಣ್ಣಿನ ಮೂಲ ಸಾಮರ್ಥ್ಯ ಅಳೆಯಬೇಕಾದರೆ ಭೂಮಿಯು ಒಣಗಿದ ಸ್ಥಿತಿಯಲ್ಲಿದ್ದಾಗ, ಅಂದರೆ ಬಿತ್ತನೆಗೆ ಮುನ್ನ ಮಣ್ಣಿನ ಮಾದರಿ ಸಂಗ್ರಹಿಸಬೇಕಾಗುತ್ತೆ. ಅಲ್ಪ ಪ್ರಮಾಣದ ಹಸಿ ಇದ್ದಲ್ಲಿ ಮಣ್ಣಿನ ಮಾದರಿಗಳನ್ನು ತೆಗೆದು ನೆರಳಿನಲ್ಲಿ ಪೇಪರ್ ಅಥವಾ ಪ್ಲಾಸ್ಟಿಕ್ ಮೇಲೆ ಹಾಕಿ ಒಣಗಿಸಿ ಮಿಶ್ರ ಮಾಡಿ ಆ ನಂತರ ಒಂದು ಮಾದರಿಯನ್ನು ಪಡೆಯಬೇಕಾಗುತ್ತೆ. ಒಂದು ಎಕರೆ ಪ್ರದೇಶದಿಂದ ಸಂಪೂರ್ಣ ಜಮೀನನ್ನು ಪ್ರತಿನಿಧಿಸುವಂತೆ 8-10 ಕಡೆಯಿಂದ ಉಪ ಮಾದರಿಗಳನ್ನು ತೆಗೆದು ಮಿಶ್ರ ಮಾಡಿ ನಂತರ ಅದರಿಂದ 0.5 kg ಒಂದು ಮಿಶ್ರ ಮಾದರಿಯನ್ನು ಪಡೆಯಬೇಕು. ಒಂದೇ ಸರ್ವೆ ನಂಬರಿನಲ್ಲಿ ಸುಮಾರು 15-20 ಎಕರೆ ಭೂಮಿಯಿದ್ದು ಒಂದೇ ತರಹದ ಮಣ್ಣನ್ನು ಹೊಂದಿದ್ದರೆ ಹಾಗೂ ಹಿಂದಿನ ಬೆಳೆಯು ಯಾವುದೇ ಹಂತದಲ್ಲಿ ಸಸ್ಯ ಬೆಳವಣಿಗೆಯಲ್ಲಿ ಎಲ್ಲ ಭಾಗಗಳಲ್ಲಿ ಒಂದೇ ತೆರನಾಗಿದ್ದರೆ ಅಂತಹ ಭೂಮಿಯಿಂದ ಒಂದೇ ಮಿಶ್ರ ಮಾದರಿಯನ್ನು ಪರೀಕ್ಷೆಗೆ ನೀಡಬಹುದು. ಮೇಲ್ನೋಟಕ್ಕೆ ಕಾಣಬಹುದಾದಂಥ ಮಣ್ಣಿನ ಗುಣಗಳಾದ ಬಣ್ಣ, ಕಣಗಳ ವಿಧ ಹಾಗೂ ಇಳಿಜಾರು ಮಟ್ಟ ಇವು ಜಮೀನಿನ ವಿವಿಧ ಭಾಗಗಳಲ್ಲಿ ಬೇರೆ ಬೇರೆಯಾಗಿದ್ದರೆ ಪ್ರತಿಯೊಂದು ಭಾಗಕ್ಕೆ ಪ್ರತಿನಿಧಿಸುವಂತೆ ಒಂದು ಮಿಶ್ರ ಮಾದರಿಯನ್ನು ಪರೀಕ್ಷೆಗೆ ನೀಡಬೇಕಾಗುತ್ತದೆ. ಇದುವರೆಗೆ ಡಾಕ್ಟರ್ ಗಿರೀಶ್ ವಿ ಪಾಟೀಲ್ ಅವರಿಂದ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಬನ್ನಿ ರೈತ ಬಾಂಧವರೇ, ಇನ್ನು ಮುಂದೆ ಆಲಿಸೋಣ ರೈತ ಗೀತೆಗಳನ್ನು. ಬನಕಿ ಚಕ್ಕಲಿ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಝರಿಯಾಗಿ ಕುಖ್ಯಾತನಾಗಿಹೆ ನಾನು ಬನಕಿ ಚಕ್ಕಲಿ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಝರಿಯಾಗಿ ಕುಖ್ಯಾತನಾಗಿಹೆ ನಾನು ಸರಿಯಾಗಿ ಕುಖ್ಯಾತನಾಗಿದೆ ನಾನು ಸಜ್ಜಿನ ವಣಿ ಜೋಳ ಬಿತ್ತಿದ ಮ್ಯಾಲೆ ಕೇಳ ಸಜ್ಜಿನ ವಣಿ ಜೋಳ ಬಿತ್ತಿದ ಮ್ಯಾಲೆ ಕೇಳ ಬೀಜವ ತಿಂದು ಬೇಗುವೆ ನಾನು ರೈತನು ಬಾಯಿ ಬಡಿಯುವನು ಬೀಜವ ತಿಂದು ತೇಗುವೆ ನಾನು ರೈತನು ಬಾಯಿ ಬಡಿಯುವನು ಬನಕಿ ಚಕ್ಕಲಿ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಝರಿಯಾಗಿ ಕುಖ್ಯಾತನಾಗಿದೆ ನಾನು ಝರಿಯಾಗಿ ಕುಖ್ಯಾತನಾಗಿದೆ ನಾನು ಅವರಿ ತೊಗರಿ ಶೇಂಗ ತರಕಾರಿ ಹೆಸರು ಅವರಿ ತೊಗರಿ ಶೇಂಗ ತರಕಾರಿ ಇವುಗಳ ಮೇಲೆ ಬದುಕುವೆ ನಾನು ರೈತನು ಬಾಯಿ ಬಡಿಯುವನು ಇವುಗಳ ಮೇಲೆ ಬದುಕುವೆ ನಾನು ರೈತನು ಬಾಯಿ ಬಡಿಯುವನು ಬನಕಿ ಚಕ್ಕನೆ ಹುಣ ಸಾವಿರ ಕಾಲಿನ ಹುಣ ಝರಿಯಾಗಿ ಕುಖ್ಯಾತನಾಗಿದೆ ನಾನು ಝರಿಯಾಗಿ ಕುಖ್ಯಾತನಾಗಿದೆ ನಾನು ಮೊಳಕೆ ಕಾಂಡ ಎಲಿ ಮ್ಯಾಲೆ ಬೇರು ಇರಲಿ ಮೊಳಕೆ ಕಾಂಡ ಎಲಿ ಮ್ಯಾಲೆ ಬೇರು ಇರಲಿ ಎಲ್ಲವ ತಿಂದು ತೇಗುವೆ ನಾನು ರೈತನು ಬಾಯಿ ಬಡಿಯುವನು ಎಲ್ಲವ ತಿಂದು ತೇಗುವೆ ನಾನು ರೈತನು ಬಾಯಿ ಬಡಿಯುವನು ಬನಕಿ ಚಕ್ಕನೆ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಝರಿಯಾಗಿ ಕುಖ್ಯಾತನಾಗಿದೆ ನಾನು ಝರಿಯಾಗಿ ಕುಖ್ಯಾತನಾಗಿದೆ ನಾನು ರಾತ್ರಿಯಲ್ಲಿ ಬೇಸಿಗೆ ಮಳೆಗಾಲದಲ್ಲಿ ನಸುಕು ರಾತ್ರಿಯಲ್ಲಿ ಬೇಸಿಗೆ ಮಳೆಗಾಲದಲ್ಲಿ ಬೆಳೆಗಳ ಮೇಲೆ ಬೆಳೆಯುವೆ ನಾನು ರೈತನು ಬಾಯಿ ಬಡಿಯುವನು ಬೆಳೆಗಳ ಮೇಲೆ ಬೆಳೆಯುವೆ ನಾನು ರೈತನು ಬಾಯಿ ಬಡಿಯುವನು ಬನಕಿ ಚಕ್ಕಲಿ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಝರಿಯಾಗಿ ಕುಖ್ಯಾತನಾಗಿದೆ ನಾನು ಝರಿಯಾಗಿ ಕುಖ್ಯಾತನಾಗಿದೆ ನಾನು ಕಪ್ಪೆ ಹಾವು ಇರುವೆ ಇವುಗಳಿಗೆ ಹೆದರುವೆ ಕಪ್ಪೆ ಹಾವು ಇರುವೆ ಇವುಗಳಿಗೆ ಹೆದರುವೆ ಇವು ಇಲ್ಲದಲ್ಲಿ ಜಿಗಿದಾಡುವೆ ನಾನು ರೈತನು ಬಾಯಿ ಬಡಿಯುವನು ಇವು ಇಲ್ಲದಲ್ಲಿ ಜಿಗಿದಾಡುವೆ ನಾನು ರೈತನು ಬಾಯಿ ಬಡಿಯುವನು ಇವು ಇಲ್ಲದಲ್ಲಿ ಜಿಗಿದಾಡುವೆ ನಾನು ರೈತನು ಬಾಯಿ ಬಡಿಯುವನು ಬನಕಿ ಚಕ್ಕಲಿ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಝರಿಯಾಗಿ ಕುಖ್ಯಾತನಾಗಿದೆ ನಾನು ಬನಕಿ ಚಕ್ಕಲಿ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಜರಿಯಾಗಿ ಕುಖ್ಯಾತನಾಗಿದೆ ನಾನು, ಜರಿಯಾಗಿ ಕುಖ್ಯಾತನಾಗಿದೆ ನಾನು, ಜರಿಯಾಗಿ ಕುಖ್ಯಾತನಾಗಿದೆ ನಾನು.

ಚಕ್ಕ ಬೆಳ್ತಾನ, ಮಳೆಯು ಬಂದರ ಬರಚಕ್ಕ ಬೆಳ್ತಾನ, ಮಳೆಯು ಬಂದರ ಬರಚಕ್ಕ ಬೆಳ್ತಾನ. ಜತ್ರೋಪ ಜತ್ರೋಪ ಹತ್ತರೋಪ ಜತ್ರೋಪ ಬಂಜಾರ ನೆಲದಾಗ ಜತ್ರೋಪ ಮದುವಿನ ಮ್ಯಾಗ ಜತ್ರೋಪ ಬಂಜಾರ ನೆಲದಾಗ ಜತ್ರೋಪ ಜತ್ರೋಪ ಜತ್ರೋಪ ಹತ್ತರೋಪ ಹತ್ತರೋಪ ಜತ್ರೋಪ ಜತ್ರೋಪ ಹತ್ತರೋಪ ಲಾ